ಒಂದು 30 ವರ್ಷದ ಹಿಂದೆ. ಅವಾಗ ಧರ್ಮಸ್ಥಳ ಮೇಳದ ಯಕ್ಷಗಾನದಲ್ಲಿ ಶ್ರೀಧರ್ ಶೆಟ್ಟಿ ಅಂತ ಒಬ್ರು ಮ್ಯಾನೇಜರ್ ಇದ್ರು. ಆ ಶ್ರೀಧರ್ ಶೆಟ್ಟಿ ಅನ್ನುವರು ಅವಾಗ ಕ್ಷೇತ್ರ ಧರ್ಮಸ್ಥಳಕ್ಕೆ ಈ ಹಳೆಯ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ತಗೊಂಡೋಗಿ ಕೊಡ್ತಿದ್ರು. ಅವ್ರ ಹತ್ರ ಒಂದು ಜೀಪ್ ಇತ್ತು. ಆ ಜೀಪ್ ಇವತ್ತಿಗೂ ಆ ಡ್ರೈವರ್ ಅವರೇ ಇದ್ದಾರೆ. ಆ ಶ್ರೀಧರ್ ಶೆಟ್ಟಿ ಮತ್ತೆ ಜೀಪ್ ಡ್ರೈವರ್ ಬಂದು ನಮ್ಮಲ್ಲಿ ಇಲ್ಲಿ ಯಾರ ಹತ್ರ ಆದ್ರೂ ಏನಾದ್ರೂ ಹಳೆದಿದೆಯಾ, ತಾಳೆಗರಿ ಇದೆಯಾ ಅನ್ನುವ ಒಂದು ಕಲೆಕ್ಷನ್ ಮಾಡಿ ಅವ್ರನ್ನ ತಕೊಂಡು ಹೋದದ್ದುಂಟು. ಮತ್ತೆ ಕೆಲವು ಮರದ ಉರುಗಳು ಅವುಗಳನ್ನೆಲ್ಲ ತಕೊಂಡು ಹೋದದ್ದುಂಟು. ಹಾಗೆ ನನಗೆ ಒಂದು ಮನಸ್ಸಿಗೆ ತೋರಿತು, ಆಮೇಲೆ ನಾನು ಯಾಕೆ ಬಾರ್ಕೂರ್ನಲ್ಲಿ ಒಂದು ಇಂಥ ಒಂದು ಹಳೆಯ ವಸ್ತುಗಳನ್ನು ಸಂಗ್ರಹ ಮಾಡಿ ಮುಂದಿನ ಜನಾಂಗಕ್ಕೆ ಪರಿಚಯಿಸಬಾರ್ದು ಅನ್ನೋದೊಂದು ಮನಸ್ಸಿಗೆ ಬಂತು. ಆ ಮನಸ್ಸಿಗೆ ಬಂದಾಗ ನಾನು ಏನು ಮಾಡಿಕೊಂಡೆ ಅಂದರೆ, ಸ್ಟಾರ್ಟಿಂಗ್ನಲ್ಲಿ ಅದು ಒಂದೇ ಸಲ ಇಷ್ಟು ಐಟಮನ್ನು ಮಾಡ್ಕೊಳ್ಳಿಕ್ಕೆ ಯಾರ ಹತ್ರ ಆಗೋದಿಲ್ಲ. ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಒಟ್ಟು ಮಾಡ್ತಾ ಹೋಗಿ ನಾನು ಏನು ಮಾಡಿಕೊಂಡೆ ಅಂದರೆ, ನಾನೊಂದು ಮನೆ 96 ಮನೆ ಕಟ್ಟುವಾಗ ನನ್ನ ಒಂದು ನಿರೀಕ್ಷೆ ಇತ್ತು, ಆಸೆ ಇತ್ತು ಏನಂದರೆ, ಆ ಮನೆ ಒಂದು ಆ್ಯಂಟಿಕ್ ಲುಕ್ ಆಗಿರಬೇಕು, ಹೊಸತಾದ ಅಂದರೆ ಹೊಸ ಮನೆಯನ್ನು ಆ್ಯಂಟಿಕ್ ಲುಕ್ನಲ್ಲಿ ಕಟ್ಟಬೇಕು ಅನ್ನೋದೊಂದು ನನ್ನ ಒಂದು ಆಸೆ ಇತ್ತು. ಆ ಆಸೆ ಇದ್ದಂತೆ ನಾನು ಅದನ್ನು ನಾನೇ, ಇದರ ಆರ್ಕಿಟೆಕ್ಟು, ಇದಕ್ಕೆ ಆರ್ಕಿಟೆಕ್ಟ್ಸ ನಾನೇ, ನಾನೇ ನನ್ನ ಮನಸ್ಸಿಗೆ ಬಂದ ಹಾಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಕಂಬ ಹಾಕ್ಬೋದು, ಎಲ್ಲಿ ಏನು ಮಾಡ್ಬೋದು ಅಂತ ಒಂದು ಆಲೋಚನೆ ಮಾಡಿ ನಾನೇ ಇದನ್ನು ಕಟ್ಟಿದೆ. ಬಹುಶಃ ಈ ಮನೆಯ ಮುಂಬಾಗಿಲಿನಲ್ಲಿ ಇಂಥ ಒಂದು ಹೊಸದಾದ ತನದವನ್ನ ನಾವು ಕಾಣಬಹುದು. ಜೊತೆಗೆ ಇದೊಂದು ಸಾಂಪ್ರದಾಯಿಕವಾಗಿ ಮನೆಯ ಮುಂಬಾಗಿಲಿನಲ್ಲಿ ಏನು ಇರ್ತದೋ ಆ ಮರದ ಒಂದು ತೊಲೆಗಳಾಗ್ಬೋದು ಅಥವಾ ಒಂದು ಅದರಲ್ಲಿರುವಂತಹ ಒಂದು ಕೆತ್ತನೆಗಳಾಗ್ಬೋದು, ಇದನ್ನು ಕೂಡ ನಾವು ನೋಡ್ತಾ ಇದ್ವಿ. ಈ ಬಗ್ಗೆ ಸ್ವಲ್ಪ ಹೇಳಿ. ನನ್ಗೆ ಒಬ್ರು ಒಂದು ಹೇಳಿದ್ರು ಏನಂದ್ರೆ, ಒಂದ್ ಕಡೆಯಲ್ಲಿ ಒಂದು ಹಳೆ ಮನೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಹೋಗಿ ನೋಡಿದೆ. ನೋಡಿದಾಗ ನನ್ಗೆ ಆ ಮನೆ ನೋಡಿ ಖುಷಿ ಆಯ್ತು. ಖುಷಿಯಾಗಿ ಅದರಲ್ಲಿ ಒಂದು ಮುಖದ ಬಾಗಿಲು, ಅದರ ಮೇಲೆ ಆಚೆಚೆ ಇರುವ ಎರಡು ಕಿಟಕಿಗಳು, ಎದುರಿರುವ ಎರಡು ಕಂಬಗಳು, ಅದು ಆನೆಯ ಅಂತ ಹೇಳ್ತಾರೆ, ಆನೆಯ ಮುಖ ಅಂತ ಹೇಳ್ತಾರೆ, ಅದನ್ನ ನಾನು, ನನಗೆ ಖುಷಿ ಆಯ್ತು. ಖುಷಿಯಾಗಿ ನಾನು ಅವ್ರ ಹತ್ರ ರೇಟ್ ಮಾಡಿಕೊಂಡೆ. ಇದರಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಹಣದಲ್ಲಿ ಲೂಸರ್ ಆಗ್ಬೇಕಾಗ್ತದೆ. ಈ ಆಸಕ್ತಿ ಅಂತ ಹೇಳಿದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಸಕ್ತಿ ಇದರಲ್ಲಿ. ಯಾಕಂದ್ರೆ ಧರ್ಮಕ್ಕೆ ಬಂದದ್ದು ಉಂಟು, ಫ್ರೀಯಾಗಿ ಕೊಟ್ಟದ್ದು ಉಂಟು, ಕೆಲವರು ಅವರೇ ತಂದು ಕೊಟ್ಟು ಹೋದದ್ದು ಉಂಟು. ಆದ್ರೆ ಕೆಲವೊಂದು ವಿಚಾರ ಹೇಗಂತ ಹೇಳಿದ್ರೆ, ಕೆಲವರು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಸ್ವಾಭಾವಿಕ, ತಪ್ಪೇನಲ್ಲ. ಯಾವಾಗಲೂ ಯಾವುದೇ ಒಂದು ವಸ್ತುವನ್ನ ನಮ್ಮ ಕೈ ತಪ್ಪುದಂತಾದಾಗ ನಾವು ನಮ್ಗೆ ಎಲ್ಲಿ ಜಾಸ್ತಿ ಸಿಗ್ತದೆ ಅಂತ ನಾವು ಆಲೋಚನೆ ಮಾಡೋದು ಖಂಡಿತ ನ್ಯಾಯ. ಆದ್ರೆ ನಾವು ತಗೊಳ್ಳುವವರು ನಮ್ಗೆ ಎಲ್ಲಿ ಕಡಿಮೆಯಲ್ಲಿ ಸಿಗಬಹುದು ಅಂತ ಆಲೋಚನೆ ಮಾಡೋದು ಅದು ಒಂದು ನ್ಯಾಯನೇ. ಆದ್ರೆ ಒಂದು ಬಾರ್ಗೈನ್ ಮಾಡಿ ಅದನ್ನ ತಕೊಂಡೆ. ತಕೊಂಡು ನನ್ಗೆ ಭಾರಿ ಆಸೆ ಇತ್ತು ಮೊದ್ಲಿಂದ, ಯಾಕಂದ್ರೆ ಈ ಹಳೆಯ ವಸ್ತುಗಳ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡಬಾರ್ದು, ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಪೋಷಿಸಿ ಬರಬೇಕು. ಮುಂದಿನ ಜನಾಂಗಕ್ಕೆ ಇದೆಲ್ಲ ನೋಡ್ಲಿಕ್ಕೆ ಸಿಗುವಂತ ವಸ್ತುಗಳೇ ಅಲ್ಲ. ಇವತ್ತಿನ ಈ ಒಂದು ಯುಗದಲ್ಲಿ ಕಂಪ್ಯೂಟರ್ ಯುಗ ಬರ್ಲಿಕ್ಕೆ ಹೋಗಿ ಇನ್ನು ಮುಂದೆ ಅವರು ಕಂಪ್ಯೂಟರ್ನಲ್ಲೇ ನೋಡ್ಬೇಕಾಗ್ತದೆ ಬಿಟ್ರೆ ಇದನ್ನ ಕಣ್ಣಾರೆ ನೋಡ್ಲಿಕ್ಕೆ ಖಂಡಿತ ಸಿಗುವಂತ ವಸ್ತುಗಳಲ್ಲ ಅನ್ನುವ ಒಂದು ಭಾವನೆಯಲ್ಲಿ ನಾನು ಇದನ್ನ ತಕೊಂಡೆ. ತಕೊಂಡು ನಾನು ನನ್ಗೇನಾಯ್ತು ಅಂತ ಹೇಳಿದ್ರೆ, ಇದನ್ನ ಇಲ್ಲಿ ಸೆಟ್ ಮಾಡ್ಬೇಕಿತ್ತು. ಇದೊಂದು ಗುತ್ತು ಮನೆದು. ಇದನ್ನ ತಕೊಂಡು ನಾನು ಇಲ್ಲಿ ಇದನ್ನ ಅಳವಡಿಸಿಕೊಂಡೆ. ಆದ್ರೆ ನನಗೆ ಇವತ್ತು ಖುಷಿ ಆಗ್ತಾ ಇದೆ ಏನಂತ ಹೇಳಿದ್ರೆ, ಇದು ನಮ್ಮ ಮನೆಗೆ ಮೊದಲೆಲ್ಲ ಹೇಗೆ ಈಗ ಎಲ್ಲ ಹೇಗೆ ಮಾಡ್ತಾರಂದ್ರೆ, ಮೇನ್ ಡೋರ್ ಅನ್ನ 8 ಫೀಟ್ ಇಡ್ತಾರೆ, 7 ಫೀಟ್ ಇಡ್ತಾರೆ. ನಮ್ಮಲ್ಲಿ ಇದು ಮೊದಲಿನ ಹಾಗೆ 5 ಫೀಟಿನಲ್ಲೇ ಇದೆ, ತಲೆ ಬಗ್ಗೆಯೇ ಒಳಗೆ ಬರ್ಬೇಕು, ಸ್ಥಿರವಾಗಿ ಒಳಗೆ ಹೋಗು, ಒಳಗೆ ಹೋಗುವಂತ ತಲೆ ಬಗ್ಗೆಯೇ ಒಳಗೆ ಬರ್ಬೇಕು. ಆ ದೃಷ್ಟಿಯಲ್ಲಿ ನಾನು ಆ ದೃಷ್ಟಿಯನ್ನು ಇಟ್ಟು ಇದನ್ನ ಮಾಡಿದೆ. ನನಗೆ ಇದು ತುಂಬಾ ಸಂತೋಷ ಕೊಟ್ಟಿದೆ. ಈಗ ಮುಂಬಾಗಿಲನ್ನ ದಾಟಿ ಮನೆಯ ಒಳಗಡೆ ಹೊಸ್ತಿಲನ್ನ ದಾಟಿ ಒಳಗಡೆ ಕಾಲಿಟ್ಟಾಗ್ಲೇ ಆ ದೇವರ ಒಂದು ಮೂರ್ತಿಯನ್ನು ಆಕರ್ಷಣೀಯವಾಗಿ ಬಹಳ ಕಾಣ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ನೋಡಿ, ಇದನ್ನ ನಾನು ಖಂಡಿತ ಪರಿಚಯ ಮಾಡ್ಕೊಳ್ಬೇಕಾಗ್ತದೆ. ಒಂದು ವಿಷ್ಣುವಿನ ವಿಗ್ರಹ ಅದು. ಅದು ವಿಷ್ಣು, ಒಂದೇ ಮರದಲ್ಲಿ ಕೆತ್ತಿದ ವಿಷ್ಣು. ಆ ವಿಷ್ಣುವನ್ನ ನನಗೆ ಇವತ್ತವರು ದಿವಂಗತರು, ಆದ್ರೆ ಅವರ ಹೆಸರನ್ನ ನಾನು ಹೇಳಬೇಕಾಗ್ತದೆ. ಉಡುಪಿಯ ದಿವಂಗತ ಸದಾನಂದ ಗುಡಿಗಾರ್ ಅನ್ನುವ ಒಬ್ಬ ಮನುಷ್ಯರು, ಅವರು ಶಿಲ್ಪಿ, ಅವರು ಗುಡಿಗಾರ, ಅವರು ಇದನ್ನ ನನಗೆ ಮಾಡಿಕೊಟ್ಟದ್ದು. ನನಗೆ ನಿಜವಾಗಿ ಹೆಚ್ಚಿನವ್ರು ಹೇಳ್ತಾರೆ ಮನೆಯಲ್ಲಿ ಒಂದು ಮುಷ್ಟಿಕ್ಕಿಂತ ದೊಡ್ಡ ಮೂರ್ತಿಯನ್ನು ಇಡಬಾರ್ದು, ಅದಕ್ಕೆ ನೈವೇದ್ಯ ಮಾಡಬೇಕು ಅಂತ. ಆದರೆ ನನಗೆ 25 ವರ್ಷದಿಂದ ದೇವರು ನನಗೆ ಏನು ಕೇಳಿದ್ದಾನೆ ಅದನ್ನು ಪೂರ ಕೊಟ್ಟಿದ್ದಾನೆ, ಅನುಗ್ರಹಿಸಿದ್ದಾನೆ. ನಾನು ನನ್ನ ಜೀವನದಲ್ಲಿ ಸಂತೃಪ್ತಿ ತೃಪ್ತಿಯಿಂದ ಇದ್ದೇನೆ, ಎಲ್ಲಿಯೂ ನನಗೆ ಅತೃಪ್ತಿ ಅನ್ನುವಂಥದ್ದಿಲ್ಲ. ಈ ವಿಷ್ಣು ಮೂರ್ತಿಯಲ್ಲಿ ನನಗೆ ಅದಕ್ಕೆ ಸರಿಯಾಗಿ ಏನಾಯ್ತು ಅಂತ ಹೇಳಿದ್ರೆ, ವಿಷ್ಣು ಕೃಷ್ಣ ಎಲ್ಲ ಒಂದೇ ಅವತಾರ. ನನಗೆ ಎರಡು ದೀಪ, ಅದು ಅದಕ್ಕೆ ಬಂಗಾರ ದೀಪ ಅಂತ ಹೇಳ್ತಾರೆ. ಆ ವಿಷ್ಣುವಿನ ಆಚೆ ಈಚೆ ನಾವು ಎರಡು ದೀಪ ಇಟ್ಟಿದ್ದೇವೆ, ಅದು ಬಂಗಾರ ಅಂದ್ರೆ ಬಂಗಾರ ಅಂದ್ರೆ ಬಂಗಾರದ್ದಲ್ಲ, ಅದರ ಆಕೃತಿಗೆ ಬಂಗಾರ ದೀಪ ಅಂತ ಹೇಳ್ತೀವಿ. ಇವತ್ತು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣನ ಆಚೆಚೆ ಇರುವಂತಹ ಎರಡು ದೀಪಗಳು ಇಂಥದ್ದವೆ. ಆ ದೀಪ ಅದಕ್ಕೆ ಸರಿಯಾಗಿ ನನಗೆ ಒಂದು ಒಬ್ರು ಆ ದೀಪ ಭಿನ್ನವಾಗಿತ್ತು ಅದನ್ನ ತಂದು ನನ್ ಕೊಟ್ರು. ಕೊಟ್ಟ ಮೇಲೆ ಆ ದೀಪವನ್ನ ನಾನು ಅದನ್ನ ಜೋಡಿಸಿ ಇಟ್ಟೆ, ನನಗೆ ಅದು ಖುಷಿ ಆಯ್ತು. ಈಗ ಆ ವಿಷ್ಣುವಿನ ಎದುರುಗಡೆ ಒಂದು ಪೀಠ ಇದೆ, ಆ ಪೀಠದಲ್ಲಿ ತುಂಬಾ ಹಳೆಯ ಪೀಠ, ಅದರಲ್ಲಿ ನವಿಲು ಮತ್ತೆ ನಾಗನ ಹೆಡೆ ಒಂದು ದನಕರು ಆ ಪೀಠ. ಯಾಕಂದ್ರೆ ಮನೆಯಲ್ಲಿ ಒಂದು ದನಕರು ನಮ್ಗೆ ಸಾಕ್ಲಿಕ್ಕೆ ಆಗದೆ ಇದ್ರು ಸಹ ಇವತ್ತು ನಾವು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ನಿಜವಾಗಿ ಆದ್ರೆ ಮನೆಯಲ್ಲಿ ದನ ಸಾಕಲೇಬೇಕು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನ ಸಾಕ್ಲಿಕ್ಕೆ ಕಷ್ಟ ಇರುವುದರಿಂದ ಅಟ್ಲೀಸ್ಟ್ ಒಂದು ಪ್ರತಿಮೆಯನ್ನಾದ್ರೂ ತಂದಿಡ್ಬೇಕಂತೇಳಿ ಅದನ್ನ ದನಕರು ಸಹ ಒಂದು ಮೂರ್ತಿ ಇದೆ. ಮತ್ತೆ ಅದಕ್ಕೆ ಮುಂದೆ ಬಂದಾಗ ಎರಡು ತಾಮ್ರದ ಕಿಂಡಿಗಳಿದಾವೆ. ಆ ಕಿಂಡಿ ನಿಜವಾಗಿ ಎಲ್ಲಿಯೋ ಒಂದು ದೇವಸ್ಥಾನದಲ್ಲಿಯೋ ಎಲ್ಲಿಯೋ ಪೂಜೆ ಮಾಡಿದ ಕಿಂಡಿ ಅದು. ಆದ್ರೆ ಅದನ್ನ ಒಂದು ಕಡೆಯಲ್ಲಿ ಅದು ಗುಜರಿಗೆ ಹಾಕಿದ್ರು. ನಾನು ಹೋಗುವಾಗ ನನ್ನ ಧರ್ಮಪತ್ನಿ ಅವರ ಕಣ್ಣಿಗೆ ಬಿತ್ತದು. ಅವ್ರು ನನ್ಗೆ ಹೇಳಿದ್ರು, ನೋಡಿ ಅಲ್ಲಿ ಎರಡು ಐಟಮ್ ಇದೆ ನೋಡಿ ಅಂತೇಳಿ. ಆ ಅಂಗಡಿ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಒಂದು ಪ್ರೈಸ್ ಸಿಗ್ಬೇಕಂತ ಅವರು, ಇಲ್ಲ ಇಲ್ಲ ಇದು ನಿಮ್ ಕೊಡುದಿಲ್ಲ ಅಂತ ಹೇಳಿದ್ರು. ನಾನು ತೆಗೆದು ನನ್ನ ಕಾರ್ನಲ್ಲಿ ಇಟ್ಕೊಂಡೆ, ನಿಮ್ಮ ಪ್ರೈಸ್ ಎಷ್ಟು ಹೇಳಿ ಅಣ್ಣ, ಅದನ್ನ ನಾನು ಕೊಡ್ತೀನಿ, ನೀವು ಹಣಕ್ಕಲ್ವ ಈಗ ಕೊಡು, ನನ್ಗೆ ಅಲ್ದಿದ್ರೆ ಇನ್ನೊಬ್ರಿಗೆ ಕೊಡ್ತಿರಲ್ವಾ, ಅದಕ್ಕೆ ನೀವು ಹಣ ತಕೊಳ್ಳಿ ಅಂತ ಹೇಳಿ ನಾನು ಅವ್ರ ಹತ್ರ ತಕೊಂಡ್ ಬಂದಿಲ್ಲಿ ಇಟ್ಟಿದ್ದೀನಿ. ಅದ್ರ ಹಾಗೆ ಒಂದು ದೀಪ ಇದೆ ಇಲ್ಲಿ, ಅದಕ್ಕೆ ಏನ್ ಹೇಳ್ತಾರಂದ್ರೆ ರಂಗ ಪೂಜೆ ಆಗುವಾಗ ಇಡುವಂತ ದೀಪ. ಐದು ದೀಪ ಆಚೆ, ಐದು ದೀಪ ಈಚೆಗೆ, ಒಂದೇ ಇದರಲ್ಲಿ ಇದೆ ನೋಡ್ಲಿಕ್ಕೆ. ಅದು ಚೆನ್ನೆಮಣೆ ಹಾಗೆ ಇದೆ, ಹೆಚ್ಚಿನವ್ರು ಬಂದವರು ಚೆನ್ನೆಮಣೆ ಅಂತ ಕೇಳ್ತಾರೆ. ಚೆನ್ನೆಮಣೆ ಅಲ್ಲ ಅದು, ರಂಗ ಪೂಜೆಗೆ ಇಡುವಂತ ದೀಪ. ಹಾಗೆ ಅದ್ರ ಆಚೆ ಈಚೆಗೆ ಎರಡು ಕೂರ್ಮದ ಮೇಲೆ ಶಂಖಗಳಿದಾವೆ, ಒಂದು ದೊಡ್ಡದು ಒಂದು ಸಣ್ಣದು. ಆ ಕೂರ್ಮದ ಮೇಲೆ ಇರುವಂತ ಶಂಖ ಅದು ಸಹ ಹಾಗೆ, ಮನೆಯಲ್ಲಿ ಕೂರ್ಮದ ಮೇಲೆ ಒಂದು ಶಂಖ ಇರುವುದು ಒಳ್ಳೇದು ಅನ್ನುವ ಒಂದು ದೃಷ್ಟಿಯಿಂದ ಅದನ್ನ ನಾನು ಇಲ್ಲಿ ಜೋಡಿಸಿದ್ದೀನಿ. ಹಾಗೆ ಕೆಳಗಡೆ ಒಂದು ದೊಡ್ಡ, ಯಾಕಂದ್ರೆ 50 ಕೆಜಿ ತೂಕದ ಕಂಚಿನ ಒಂದು ಉರುವಳಿ ಅಂತ ಹೇಳ್ತಾರೆ. ಈ ಉರುವಳಿಯನ್ನ ಯಾಕೆ ಉಪಯೋಗಿಸ್ತಿದ್ರಂದ್ರೆ ಮೊದಲಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಅಡಿಗೆ ಮಾಡುವಾಗ ಇದನ್ನ ಯೂಸ್ ಮಾಡ್ತಿದ್ರು. ಬಹುಶಃ ಅನ್ನದ ಪಾಯಸ ಮಾಡಿ ನೈವೇದ್ಯ ಪಾಯಸಕ್ಕೆಲ್ಲ ಯೂಸ್ ಮಾಡ್ತಿದ್ರು. ಇದನ್ನ ನನಗೆ ಒಂದ್ ಕಡೆಯಲ್ಲಿ ಇದೆ ಅಂತ ಗೊತ್ತಾಯ್ತು. ಅವರೇನೋ ಸ್ವಲ್ಪ ಫ್ಯಾನ್ಸಿ ಪ್ರೈಸ್ ಹೇಳಿದ್ರು, ಆದ್ರೂ ಕಡೆ ನಾನ್ ಮರೆ ಹೀಗೆ ನಾನು ಮಾರ್ಲಿಕ್ಕಲ್ಲ, ವ್ಯವಹಾರಕ್ಕಲ್ಲ, ನಮ್ಮ ಮನೆಯಲ್ಲಿ ಇಟ್ಟು ಬೇರೆಯವ್ರು ಬಂದ್ರೆ ನಾನು ಅದನ್ನ ಎಲ್ಲಿಯೂ ಅದನ್ನ ಯಾವ ಅಪೇಕ್ಷೆ ಪಡೆದೆ ತೋರಿಸಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಇಡ್ತೇನೆ ಅಂತ ಹೇಳಿ. ಈಗ ಆ ಮನೆಯ ಒಂದು ಮೂಲೆಯಲ್ಲಿ ಸಾಮಾನ್ಯವಾಗಿ ಆ ಟಿವಿ ಇರುವಂತಹದ್ದು ಇತ್ತೀಚಿನ ಬೆಳವಣಿಗೆ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ಒಂದು ಅಲಂಕಾರಿಕವಾಗಿ ಬೇರೆ ಬೇರೆ ಗಿಂಡಿಯನ್ನ ಇಟ್ಟಿರುವುದನ್ನ ನಾವು ಕಾಣ್ತಾ ಇದ್ದೀವಿ, ಇದ್ರ ಬಗ್ಗೆ ಹೇಳಿ. ನೋಡಿ, ಇದಕ್ಕೆ ಗಂಗಾ ಜಮುನಾ ಅಂತ ಹೇಳ್ತಾರೆ. ಗಂಗಾ ಜಮುನಾ ಅಂದ್ರೆ ಮಧ್ಯದಲ್ಲಿ ತಾಮ್ರ ಇರ್ತದೆ, ಕೆಳಗೆ ಹಿತ್ತಾಳೆ, ಮೇಲೆ ಹಿತ್ತಾಳೆ, ಅದರಲ್ಲಿ ಹೂ ಆಕೃತಿಗಳಿದ್ದಾವೆ. ಈ ತಾಮ್ರದಲ್ಲಿಯೂ ಆಕೃತಿಗಳಿದ್ದಾವೆ. ಇದನ್ನ ಗಂಗಾ ಜಮುನಾ ಅಂತ ಹೇಳ್ತಾರೆ. ಇದನ್ನ ಮೊದಲಿನ ಕಾಲದಲ್ಲಿ ದೇವರ ಪೂಜೆಗೆ ಉಪಯೋಗಿಸ್ತಿದ್ರು. ಮೊದಲಿನ ಕಾಲದಲ್ಲಿ ದೇವರ ಪೂಜೆಗೆ ಉಪಯೋಗಿಸುವಂತ ಈ ಚಂಬುಗಳು, ಇದಕ್ಕೆ ಗಂಗಾ ಜಮುನಾ ಅಂತ ಹೇಳ್ತಾರೆ. ಹಾಗೆ ಈಚೆ ಬಂದಾಗ ಒಂದು ನವಿಲು. ಈ ನವಿಲು ಹೇಗಂತ ಹೇಳಿದ್ರೆ ಅದು ನೋಡ್ಲಿಕ್ಕೆ ಭಾರಿ ನವಿಲಿನ ಹಾಗೆ ಇದೆ. ಅದರಲ್ಲಿ ಮಧ್ಯದಲ್ಲಿ ಹಿತ್ತಾಳೆಯ ಅದರದ್ದು ಗರಿ ಬಂದಿದೆ, ಉಳಿದದ್ದು ತಾಮ್ರದ ಫಿನಿಶಿಂಗ್ ನಲ್ಲಿದೆ. ಅದು ಲೈಟ್ ಹಾಕಿದಾಗ ಭಾರಿ ಚೆನ್ನಾಗಿ ಕಾಣ್ತದೆ. ಅಂದ್ರೆ ಈಗ ಈ ವಸ್ತುಗಳಿಗೆಲ್ಲ ಪಾಲಿಶ್ ಮಾಡುವಂತದ್ದು ಅಥವಾ ಸ್ವಚ್ಛ ಮಾಡುವಂತಹದ್ದೆಲ್ಲ ಅಗತ್ಯ ಬರ್ತದೆ? ಯಾವಾಗ್ಲೂ ಹೇಗಂತ ಹೇಳಿದ್ರೆ ಹಳೆಯ ವಸ್ತುಗಳನ್ನ ನೀವು ಒರೆಸಿ ಇಡಬೇಕು. ನಾವೀಗ ವರ್ಷಕ್ಕೆ ಇದನ್ನೆಲ್ಲ ನಮ್ಮ ಧರ್ಮಪತ್ನಿ ಅವ್ರು ಮಾಡ್ತಾರೆ, ಅವ್ರಿಗೊಂದು ಜನ ಇದೆ, ಅವ್ರನ್ನ ಕರ್ಕೊಂಡು ಬಂದು ಅವರು ಅದನ್ನೆಲ್ಲ ಮೇಂಟೈನ್ ಮಾಡುದೆಲ್ಲ ನಮ್ಮ ಧರ್ಮಪತ್ನಿ ಅವರು. ಆದ್ರೆ ಅದನ್ನ ಹೇಗಂತ ಹೇಳಿದ್ರೆ ಪಾಲಿಶ್ ಮಾಡಿದ್ರೆ ಈಗ ಅದು ಹೊಸ್ತಾಗ್ತದೆ. ಹೊಸ್ತಾದ್ರೆ ಅದಕ್ಕೆ ಆಂಟಿಕ್ ಲುಕ್ ಬರುವುದಿಲ್ಲ. ಯಾವಾಗ್ಲೂ ಹಳೆಯ ವಸ್ತುಗಳಂದ್ರೆ ಅದು ಹಳೆಯದಾಗೆ ಇರಬೇಕು. ಧೂಳು ಮಾತ್ರ ತೆಗಿಬೇಕು. ಯಾಕಂದ್ರೆ ಅದು ನೋಡಿದಾಗ ಅದಕ್ಕೆ ಅದರ ಒಂದು ಇಮೇಜ್ ಹಳತಂತೆ ಹಳೆದಂತ ಬರಬೇಕು. ಅದು ನಾವು ಹೊಸ್ತು ಮಾಡೋದು ದೊಡ್ಡ ಕತೆ ಅಲ್ಲ. ಅದಕ್ಕೊಂದು ಪಾಲಿಶ್ನವ್ರ ಹತ್ರ ಕೊಟ್ರೆ ಪಾಲಿಶ್ ಮಾಡಿ ಕೊಡ್ತಾರೆ, ಚಿನ್ನ ಪಾಲಿಶ್ ಬೇಕಾದ್ರೂ ಮಾಡಿ ಕೊಡ್ತಾರೆ. ಆದ್ರೆ ಅದು ಅಷ್ಟು ಸಮಂಜಸ ಅಲ್ಲ. ಬಾಗಿಲಿನ ಇಕ್ಕೆಲಗಳಲ್ಲಿಯೂ ಕೂಡ ಈ ಕೊಂಬನ್ನ ಇಟ್ಟಿರೋದನ್ನ ನಾವು ಕಾಣ್ತಾ ಇದೀವಿ, ಇದ್ರ ಬಗ್ಗೆ ಹೇಳಿ. ನೋಡಿ, ಈ ಕೊಂಬು ಕಹಳೆ ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಅಥವಾ ಯಾವ್ದಾದ್ರು ಒಂದು ಪೂಜಾ ಪುರಸ್ಕಾರಗಳಿಗೆ ಅದನ್ನ ಉಪಯೋಗಿಸುವಂತ ಒಂದು ಕೊಂಬು ಕಹಳೆ. ಕಹಳೆ ಅನ್ನೋದು ನೇರವಾಗಿರುವಂತಹ, ಹೌದು, ಇದು ಕೊಂಬು, ಕೊಂಬು ಬಾಗಿರುವಂತದ್ದು. ಇದನ್ನ ಊದ್ಲಿಕ್ಕೆ ಅದರದ್ದೇ ಆದ ಕೆಲವರು ಅಭ್ಯಾಸ ಇದ್ದವರೇ ಬೇಕಾಗ್ತದೆ, ಎಲ್ಲರ ಹತ್ರ ಅದನ್ನ ಊದ್ಕೊಳ್ಳಿಕ್ಕೆ ಆಗುದಿಲ್ಲ. ಇದನ್ನ ಮನೆಯಲ್ಲಿ ನನಗೆ ಒಂದು ಕಡೆಯಲ್ಲಿ ಹೋದಾಗ ಎರಡು ಹಳೆಯ ಕೊಂಬುಗಳು ಸಿಕ್ಕಿತು. ನಾನು ಇದನ್ನ ಮನೆಯಲ್ಲಿ ಅದಕ್ಕಾದ ಒಂದು ಜಾಗವನ್ನು ಹುಡುಕಿ ಅದನ್ನು ಕೊಟ್ಟೆ. ಇಲ್ಲೊಂದು ರೀತಿಯ ತಿಜೋರಿ ರೀತಿಯಲ್ಲಿ ಅಥವಾ ಒಂದು ಹಣವನ್ನು ಸಂಗ್ರಹಿಸಿಡುವಂತ ಒಂದು ವಸ್ತು ರೂಪದಲ್ಲಿ ಕಾಣುತ್ತೆ. ಚಿನ್ನದ ಡಬ್ಬಿ ಅಂತ ಹೇಳ್ತಾರೆ. ಹೌದು, ಇದು ಹೇಗಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಇದರಲ್ಲಿ ಚಿನ್ನ ಹಾಕಿ ಅದಕ್ಕೊಂದು ಬೀಗ ಹಾಕಿ ಇಡುವಂತ ಪದ್ಧತಿ. ಈಗ ಇದರಲ್ಲಿ ಏನಾಗಿದೆ, ಅವರ ಮನೆಯಲ್ಲಿ ಇದ್ದಿರ್ತದೆ ಅಥವಾ ಅವರು ಅಜ್ಜಿಯಂದಿರು ಅವರು ಇಟ್ಟದ್ದನ್ನ ನೋಡಿರ್ತಾರೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ವಿಶೇಷ ಏನಂದ್ರೆ, ನನ್ನ ಒಂದು ವಿಶೇಷ ಈ ಕಲೆಕ್ಷನ್ ನಲ್ಲಿ ಒಂದು ವಿಶೇಷ ಏನಂದ್ರೆ, ಸಣ್ಣದ್ರಿಂದ ದೊಡ್ಡದ್ರವರೆಗೆ ಎಲ್ಲ ಕಲೆಕ್ಷನ್ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಚಿಕ್ಕದು ದೊಡ್ಡದು ಮಧ್ಯದಲ್ಲಿ ಒಂದು 8 ಸೈಜ್ ಮಧ್ಯದಲ್ಲಿ ಇರ್ತದೆ. ಗಾತ್ರದಲ್ಲಿಯೂ ಕೂಡ ವ್ಯತ್ಯಾಸ ಇರ್ತದೆ, ಬೇರೆ ಬೇರೆ ಅದರ ಒಂದು ಆಕಾರದಲ್ಲಿ ಕೂಡ ಖಂಡಿತ ಗಾತ್ರದಲ್ಲಿಯೂ ವ್ಯತ್ಯಾಸ ಇರ್ತದೆ. ನೋಡಿ ಈಗ ಅದರಲ್ಲಿರುವಂತದ್ದು ಆರ್ಟ್ ಬೇರೆ ನೋಡಿ, ಅಲ್ಲಿ ಕೆಳಗಿರುವಂತ ಆರ್ಟ್ ಬೇರೆ ನೋಡಿ, ಅದರ ಹಾಗೆ ಮೇಲಿರುವಂತ ಆರ್ಟ್ ಬೇರೆ ನೋಡಿ, ಅದರ ಮೇಲಿರುವಂತ ಆರ್ಟ್ ಬೇರೆ. ಅಂದ್ರೆ ಅದು ಫುಲ್ ಸೆಟ್ ಆಗಿ ನಿಮ್ಗೆ ಸಿಗ್ತದೆ ಅಥವಾ ಒಂದೊಂದು? ಇಲ್ಲ ಇಲ್ಲ, ಇದೆಲ್ಲ ಹೇಗಂತ ಹೇಳಿದ್ರೆ ನಾವು ಒಂದೊಂದನ್ನೇ ತಂದು ಜೋಡಿಸಿಡುವಂತದ್ದು, ಒಂದೇ ಕಡೆಯಲ್ಲಿ ಸೆಟ್ ಅಂತ ಸಿಗುದಿಲ್ಲ. ಸ್ವಲ್ಪ ಮುಂದೆ ಹೋಗುವ ಬಹುಶಃ ಇಲ್ಲಿ ಎಲ್ಲ ಒಂದು ಕಮಂಡಲದ ರೀತಿಯಲ್ಲಿ ಕಾಣ್ತಾ ಇದೆ. ಇದರ ಬಗ್ಗೆ ಇದಕ್ಕೆ ರೈಲ್ ಶಂಭು ಅಂತ ಹೇಳ್ತಾರೆ. ಇದು ಹೇಗಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ನೀವು ಎಲ್ಲಿಯಾದರೂ ಹೊರಗಡೆ ಟೂರಿ ಹೋಗುವಾಗ ಮೊದಲಿನವರು ಅದನ್ನ ರೈಲ್ ಶಂಭು ಅಂತ ಹೇಳ್ತಾರೆ. ಅದರಲ್ಲಿ ಅವರಿಗೆ ಬೇಕಾಗುವಂತ ನೀರಾಗ್ಲಿ ಏನಾದ್ರೂ ಪಾನೀಯ, ಅವರಿಗೆ ಬೇಕಾದದ್ದು ಪಾನೀಯವನ್ನು ಹಾಕೊಂಡು ಅದಕ್ಕೆ ತಿರುಗಣೆ ಬರ್ತದೆ. ಆ ತಿರುಗಣೆಯನ್ನು ಹಾಕಿ ಅದು ಲೀಕ್ ಆಗಬಾರ್ದು ಅಂತ ಹೇಳಿ ಮೊದಲಿನ ಕಾಲದವರು ಎಲ್ಲ ಟೂರಿ ಹೋಗುವಾಗ ತಕೊಂಡು ಹೋಗುವಂತ ರೈಲ್ ಚಂಬ್. ಅದರಲ್ಲಿಯೂ ಹಾಗೆ ಚಿಕ್ಕದ್ರಿಂದ ಹಿಡಿದು ಎಲ್ಲ ಸೈಜ್ನಲ್ಲಿಯೂ ದೊಡ್ಡದ್ರವರೆಗೆ ನಮ್ಮ ಹತ್ರ ಒಂದು 10 ಸೈಜ್ನಲ್ಲಿ ಇಟ್ಟಿದ್ದೀವಿ. ಹಳೆಯ ಕಾಲದ ಕೆಲವೊಂದಿಷ್ಟು ಈ ಪೆಂಡುಲಮ್ ಇರುವಂತಹ ಒಂದು ಗಂಟೆಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಈ ಬಗ್ಗೆ ನೋಡಿ, 1880 ಇಸ್ವಿಯ ಆ ಕ್ಲಾಕ್ 1880 ಹೌದು, ಅಂದ್ರೆ 140 ವರ್ಷ ಆಗಿದೆ. ಹೌದು, ಆ ಕ್ಲಾಕ್. ಆದ್ರೆ ಅದು ಹೇಗಂತ ಹೇಳಿದ್ರೆ, ಅದು ಅದರ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿದೆ, ಕೆಲವರಿಗೆ ಅದು ಬೇಡ. ಒಂದ್ ಮನೆಯಲ್ಲಿ ಒಂದ್ ಸೈಡ್ ನಲ್ಲಿ ಅಟ್ಟದಲ್ಲಿ ಹಾಕಿರ್ತಾರೆ. ನಾವು ಅದನ್ನ ಹೋಗಿ ಅವರ ಹತ್ರ, ಮರದ ಫ್ರೇಮ್ ಇರ್ತದೆ ಅದಕ್ಕೆ? ಅದೇ ಮರದ್ದೇ, ಅದು ಈಗ ಇರುವಂತ ಫ್ರೇಮ್ ಮರದ್ದೇ. ಎಲ್ಲಾ ಅಂತ ಪೆಂಡೋಲಮ್ ನಲ್ಲಿ ಈಗ ಎಲ್ಲ ಹೊಸ ಹೊಸದು ವಾಚ್ ಅಂಗಡಿಯಲ್ಲಿ ಬರ್ತದೆ, ಆದ್ರೆ ಹಳೆಯ ಗಡಿಯಾರ ಅಂತ ಹೇಳಿದ್ರೆ ಪೆಂಡೋಲಂಬೆ, ಪೆಂಡೋಲಮ್ ಗಡಿಯಾರನೇ ಬರುವಂತದ್ದು. ಆಕಾಶವಾಣಿ ಕೇಳುಗರಿಗೆ ಬಹಳ ಪ್ರಿಯವಾದಂತಹದ್ದು ಈ ಗ್ರಾಮೋಫೋನ್ಗಳು ಮತ್ತು ಹಳೆಯ ಕಾಲದ ರೆಕಾರ್ಡರ್ಗಳು. ಇದ್ರ ಬಗ್ಗೆ ನೋಡಿ, ಗ್ರಾಮೋಫೋನ್ ಈಗ ಹೇಗಂತ ಹೇಳಿದ್ರೆ, ನನ್ನಲ್ಲಿ ಒಂದು 10 ಹಳೆಯ ರೇಡಿಯೋಗಳಿದ್ದಾವೆ, 10-12 ರೇಡಿಯೋಗಳಿದ್ದಾವೆ. ಅದರಲ್ಲಿ ತುಂಬಾ ಹಳೆಯದು ಇದೆ, ಮಧ್ಯದ್ದು ಇದೆ, ಎಲ್ಲ ರೀತಿಯ ಟ್ರಾನ್ಸಿಸ್ಟರ್ ಅಂತ ಬರ್ತಿತ್ತು ಮಧ್ಯದಲ್ಲಿ ಅಂತದ್ದು ಇದೆ, ಹಳೆಯದು ಇದೆ. ನನ್ನ ಒಂದು ಆಸಕ್ತಿ ಏನಂತ ಹೇಳಿದ್ರೆ, ಆ ರೇಡಿಯೋಗಳು ಇನ್ನು ಮುಂದಿನ ಪೀಳಿಗೆಯಲ್ಲಿ ಮಕ್ಕಳಿಗೆ ಆ ರೇಡಿಯೋ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾವುದು, ನಾನು ಮೊನ್ನೆ ಯಾವುದೋ ಒಂದೆರಡು ದೊಡ್ಡ ದೊಡ್ಡ ಪ್ರೋಗ್ರಾಮ್ ನಲ್ಲಿ ನೋಡಿದೆ, ಅವರು ಒಂದ್ ಸೈಡ್ ನಲ್ಲಿ ಅಂತ ಸೇಮ್ ರೇಡಿಯೋ ನನ್ನ ಹತ್ರ ಇದೆ, ಇಲ್ಲಿ ಒಂದ್ ಸೈಡ್ ನಲ್ಲಿ ರೇಡಿಯೋ ಇಟ್ಕೊಂಡಿದ್ದಾರೆ, ಒಂದು ಗ್ರಾಮೋಫೋನ್ ಇಟ್ಕೊಂಡಿದ್ದಾರೆ, ಯಾವುದೋ ಒಂದು ನಿಮ್ಮ ಹಿಂದಿ ಕಾರ್ಯಕ್ರಮದಲ್ಲಿ. ಬಟ್ ಈ ಗ್ರಾಮೋಫೋನ್ ಅನ್ನುವಂಥದ್ದು ನೋಡಿ, ಈ ಗ್ರಾಮೋಫೋನ್ ಅನ್ನುವಂಥದ್ದು ಹಳೆಯದು, ಅದರ ನಂತರದ ಮಾದರಿಯಲ್ಲಿ ಬಂದದ್ದು ಅದು. ಅದರ ನಂತರ ಈಗ ಎಲ್ಲ ಮತ್ತೆ ಟೇಪ್ ರೆಕಾರ್ಡರ್ ಅಂತ ಬಂತು, ಈಗ ಯಾವುದು ಬೇಡ, ಪೆನ್ ಡ್ರೈವ್ ಅದೊಂದು, ಮೊಬೈಲು ಕಂಪ್ಯೂಟರ್ ಪೆನ್ ಡ್ರೈವ್ ಇದ್ರೆ ಸಾಕಾಗತ್ತೆ. ಬಟ್ ಇವೆಲ್ಲ ಹಳೆದು. ಹಾಗೆ ಇಲ್ಲಿ ಒಂದು ನಾನು ಮೊನಾಕುಲರ್ ಮೊನಾಕುಲರ್ ಅದು ಯಾಕಂತ ಹೇಳಿದ್ರೆ ದೂರದರ್ಶಕ ಅದು ಈ ಮೊದಲು 1840 ಇಸ್ವಿದ್ದು, ಮೇಡ್ ಇನ್ ಲಂಡನ್ ಇದ್ದದ್ದು ಅದು. ಹೌದು, ಅದು ಅಲ್ಲ ಹಿತ್ತಾಳೆ ಅಂತಲ್ಲ, ಹಿತ್ತಾಳೆ ಸಹ ತೋರ್ತದೆ ಅದರಲ್ಲಿ, ಆದ್ರೆ ಏನೋ ಒಂದು ಗನ್ ಮೆಟಲ್ ಇರಬೇಕು ಅದು, ಯಾಕಂದ್ರೆ ಅದು ನೋಡ್ಲಿಕ್ಕೂ ಅಷ್ಟು ಚಂದ ಇದೆ. 1840 ಇಸ್ವಿ ಸಹ ಬರೆದಿದ್ದಾರೆ, ಮೇಡ್ ಇನ್ ಲಂಡನ್ ಅಂತ ಇದೆ. ಅದನ್ನ ನಾನು ಯಾಕಂತ ಹೇಳಿದ್ರೆ, ಅದು ನೋಡ್ಲಿಕ್ಕೆ ಸಹ ಆಗುತ್ತೆ, ಅದನ್ನ ಮುಂದಿನ ಜನಾಂಗಕ್ಕೆ ತಿಳಿಸ್ಬೇಕು ಮಕ್ಕಳಿಗೆ, ಬೈನಾಕುಲರ್ ಅಂದ್ರೇನು, ಮೊನಾಕುಲರ್ ಅಂದ್ರೇನು, ಅದನ್ನೆಲ್ಲ ಹೇಳ್ಬೇಕಂತ ಹೇಳಿ ನಾನು ಇದನ್ನ ಇಲ್ಲಿ ಇಟ್ಟಿದ್ದೇನೆ. ಸ್ವಲ್ಪ ಮೇಲ್ಗಡೆಯ ಒಂದು ರೂಮ್ಗೆ ಹೋಗುವ, ಹೋಗ್ತಾ ಹೋಗ್ತಾ ಒಂದಷ್ಟು ಪೀಕದಾನಿಗಳನ್ನ ನೋಡ್ತಾ ಇದ್ದೀವಿ, ಇದರ ಬಗ್ಗೆ ಹೇಳಿ. ನೋಡಿ, ಪೀಕದಾನಿಗಳಂದ್ರೆ ಇವತ್ತು ಪೀಕದಾನಿಗಳನ್ನ ಯಾರು ಉಪಯೋಗಿಸ್ತಿಲ್ಲ, ವೀಳ್ಯದಲ್ಲಿ ಜಗಿಯುವುದೇ ಕೂಡ ಅಭ್ಯಾಸ ಕಡಿಮೆ ಆಗಿದೆ. ಹೌದು, ಈಗೆಲ್ಲ ಜರ್ದ ತಿನ್ನುದು ಟೂ ಮಾಡುವಂತದ್ದು, ಮೊದಲಿನವ್ರು ಹಾಗಲ್ಲ. ಮನೆಯಲ್ಲಿ ಯಾರಾದ್ರೂ ಅತಿಥಿಗಳು ಬಂದಾಗ ಪ್ರಥಮತ ಇಡುವಂತದ್ದೇ ಹರಿವಾಣದಲ್ಲಿ ವೀಳ್ಯದೆಲೆ ತಾಂಬೂಲ, ಅದೊಂದು ಸಂಕೇತ, ಒಳ್ಳೆ ಸಂಕೇತ. ಆ ತಾಂಬೂಲವನ್ನ ಇಟ್ಟಾಗ ಇವನ್ನ ರಾತ್ರಿಗೆ ಮನೆಯಲ್ಲಿ ಇರುವವರು ಪ್ರತಿ ಒಂದ್ಸಲ ಥೂ ಮಾಡ್ಲಿಕ್ಕೆ, ಈಗ ಮೊದಲಿನವ್ರಿಗೆ ಹೇಗಂದ್ರೆ ರಾತ್ರಿ ಒಂದ್ 3-4 ಸಲ ವೀಳ್ಯದೆಲೆ ಹಾಕ್ಬೇಕಿತ್ತು, ಅವ್ರು ಪ್ರತಿ ಒಂದ್ಸಲ ಥೂ ಮಾಡ್ಲಿಕ್ಕೆ ಹರಗೋಗ್ಲಿಕ್ಕೆ ಆಗುದಿಲ್ಲ, ಅದನ್ನ ಅದರಲ್ಲಿ ಥೂ ಮಾಡಿ ಬೆಳಿಗ್ಗೆ ಅದನ್ನ ಕ್ಲೀನ್ ಮಾಡ್ತಿದ್ರು. ಅದರಲ್ಲಿಯೂ ಸಹ ಸಣ್ಣದ್ರಿಂದ ಹಿಡಿದು 1-1.5 ಫೀಟ್ ಗಾತ್ರದವರೆಗೆ ಎಲ್ಲ ರೀತಿಯ ಪೀಕದಾನಿಗಳು ನಮ್ಮ ಈ ಕಲೆಕ್ಷನ್ ಸೆಂಟರ್ ನಲ್ಲಿ ಇದೆ. ನೋಡ್ಲಿಕ್ಕೆ ಅದು ಕಣ್ಣಿಗೆ ಒಂದು ಸುಂದರ, ನೋಡ್ಲಿಕ್ಕೆ ಸಿಗದೇ ಇರುವಂತ ಅಪರೂಪದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇರ್ತದೆ, ಆದ್ರೆ ಹೆಚ್ಚಿನವರಿಗೆ ಈಗ ಮನೆಯಲ್ಲಿ ಕೆಲವು ವಸ್ತುಗಳು ಏನಂತೆ ಗೊತ್ತಿರುವುದಿಲ್ಲ. ಹಾಗೆ ಇಲ್ಲಿ ಈ ಸಿಗರ್ ಲೈಟರ್, ಈ ಸಿಗರ್ ಲೈಟರ್ ಏನಂದ್ರೆ ಒಂದು ಹಿತ್ತಾಳೆ ಸಿಗರ್ ಲೈಟರ್ ಇದೆ, ಮತ್ತೊಂದು ಟ್ಯೂನ್ ಬರುವಂತದ್ದೊಂದು ಸಿಗರ್ ಲೈಟ್ ಇದೆ. ಈ ಟ್ಯೂನ್ ಬರುವಂತ ಸಿಗರ್ ಲೈಟರ್ ಏನಂದ್ರೆ, ನಾನು ಇದನ್ನ ಸಿಗರ್ ಲೈಟರ್ ಟ್ಯೂನ್ ಮಾಡಿ ತೋರಿಸ್ತೇನೆ. ನೋಡಿ, ಈ ಸಿಗರ್ ಲೈಟರ್ ನಲ್ಲಿ ಟ್ಯೂನ್ ಬರ್ತದೆ. ಹಾಗೆ ಇದೆಲ್ಲ ಈ ಸಿಗರ್, ಇನ್ನೊಂದು ಸಿಗರ್ ಲೈಟರ್ ಅನ್ನುವಂಥದ್ದು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ವಿಲನ್ ಎಲ್ಲ ಹಿಡಿತಿದ್ರು ಇದನ್ನ ಅಂತದ್ದು. ಇದೊಂದು ಇದರಲ್ಲಿರುವಂತ ಒಂದು ಆಂಬ್ಲಮ್, ಅದು ಆ ವಿಲನ್ ಹಿಡಿಯುವಂತದ್ದು. ಅದು ಒಂದು ಸಂತೋಷದ ವಿಚಾರವೇ. ಹಾಗೆ ಮತ್ತೆ ಅದಕ್ಕಿಂತ ಹಳೆಯದಾದ ಒಂದು ಹಿತ್ತಾಳೆಯ ಸಣ್ಣ ಸಿಗರ್ ಲೈಟರ್ ಇದೆ. ಇದು ತುಂಬಾ ವರ್ಷ ಹಿಂದಿನದ್ದು, ಈಗ ಪರಿಚಯ ಮಾಡಿಕೊಡ್ಲಿಕ್ಕೆ ಸಂತೋಷ ಆಗ್ತಾ ಇದೆ. ಆರೋಗ್ಯಕ್ಕೆ ಇತ್ತೀಚಿನ ದಿವಸದಲ್ಲಿ ಹಾನಿಕರ ಅಂತ ಹೇಳುವಂತದ್ದು. ನೋಡಿ, ಇದಕ್ಕೆ ಪಂಚಪಾತ್ರ ಅಂತ ಹೇಳ್ತಾರೆ. ಹೌದು, ನಮ್ಮ ದೇವಸ್ಥಾನಗಳಲ್ಲಿ ಹೆಚ್ಚಿನವರ ಮನೆಯಲ್ಲಿ ವೈದ್ಯರಲ್ಲಿ ಈ ಪಂಚಪಾತ್ರ ಅನ್ನುವಂಥದ್ದು ನಮ್ಗೆ ಬೇಕಾಗ್ತದೆ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಸಂಧ್ಯಾ ವಂದನೆ ಮಾಡುವಾಗ ಅದರ ಅಗತ್ಯತೆ ನಮ್ಗೆ ಇರ್ತದೆ. ಅದಕ್ಕೆ ಪಂಚಪಾತ್ರ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಉರುವಳಿ ಅಂತ ಹೇಳ್ತೀವಿ. ಈ ಉರುವಳಿಯಲ್ಲಿ 2 ಇಂಚು ಎತ್ತರದಿಂದ ಹಿಡಿದು 2 ಫೀಟ್ ವರೆಗೆ ಉರುವಳಿ ಇದೆ ನನ್ನ ಹತ್ರ. ಒಂದು 20 ಸೈಜಿನ ಬೇರೆ ಬೇರೆ ಉರುವಳಿಗಳಿದ್ದಾವೆ. ನೋಡಿ, ಹಾಗೆ ಮುಂದೆ ಬಂದ್ರೆ ಇದು ಅರಸಿನ ಕುಂಕುಮ ಹಾಕುವಂತದ್ದೊಂದು ಬಟ್ಟಲು, ಹಿತ್ತಾಳೆಯ ಅರಸಿನ ಕುಂಕುಮದ ಬಟ್ಟಲು. ಹಾಗೆ ಇದು ಮೊದಲಿನ ಕಾಲದಲ್ಲಿ ಚಿನ್ನ ಹಾಕಿಡುವಂತ ಪೆಟ್ಟಿಗೆ, ಅದಕ್ಕೆ ಲಾಕ್ ಮಾಡ್ಲಿಕ್ಕೆ ಆಗ್ತದೆ. ಇದೆಲ್ಲ ಹಳೆಯ ಕ್ಯಾಮರಾಗಳು, ಹಿಂದಿನ ಕಾಲದ ಕ್ಯಾಮರಾಗಳು ಫೋಟೋ ತೆಗಿಲಿಕ್ಕೆ ಬೇಕಾಗುವ ಡಿಜಿಟಲ್ ಯುಗ. ಈಗೆಲ್ಲ ಡಿಜಿಟಲ್ ಲೆನ್ಸ್ ಎಲ್ಲ ಬರ್ತದೆ, ಇದೆಲ್ಲ ಹಳೆಯದು. ಬಹುಶಃ ಕಂಬಳಕ್ಕೆ ಸಂಬಂಧಪಟ್ಟಂತ ಕೆಲವೊಂದು. ಹೌದು, ನನಗೆ ಅಂದ್ರೆ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಕಂಬಳದ ಬಗ್ಗೆ ಆಸಕ್ತಿ. ಅವನು ನಿಜವಾಗಿ ಅವನ ವೈದ್ಯಕೀಯ ಡಾಕ್ಟರ್, ಆದ್ರೆ ಅವನಿಗೆ ಹೇಗಂತ ಹೇಳಿದ್ರೆ ಕೋಣಗಳು ಯಾವ್ಯಾವ ಕೋಣಗಳು, ಯಾವ್ಯಾವ ಕಂಬಳಗಳು, ಯಾವ್ಯಾವ ಕೋಣ, ಯಾರ್ಯಾರ ಕೋಣದ ಹೆಸರು ಏನೇನು, ಅವನಿಗೆ ಇವತ್ತು ಕೇಳಿದ್ರೆ ಹೇಳ್ತಾನವ ನಿನ್ನ ಕಂಬಳದಲ್ಲಿ ಯಾರು ವಿನ್ನಾದ್ರು ಅಂತ ಹೇಳಿ. ಅವನಿಗೆ ಅದರ ಬಗ್ಗೆ ಭಾರಿ ಆಸಕ್ತಿ. ಅದರಿಂದ ಈ ಕೋಣನ ಕೊಂಬಿಗೆ ಹಾಕುವಂತದ್ದು, ಇದಕ್ಕೆ ಕೋಡ್ ಮಿಟ್ಟೆ ಅಂತ ಹೇಳ್ತಾರೆ, ಇದಕ್ಕೆ ನೆಸಲ್ಗಂಧ ಅಂತ ಹೇಳ್ತಾರೆ. ಇದು ನೆಸಳಿ ಹಣೆಯಲ್ಲಿ ಇಡುವಂತದ್ದು, ಇದು ಕೋಡಿಗೆ ಹಾಕುವಂತದ್ದು, ಇದು ನಿಮ್ಮ ಕುತ್ತಿಗೆ ಕಟ್ಟುವಂಥದ್ದು. ಹೌದು, ಗಂಟೆ. ಹಾಗೆ ಅವನ ಕೋಣ ಈ ಕಂಬಳಕ್ಕೆ ಸಂಬಂಧಪಟ್ಟ ದೊಡ್ಡ ಇದೆಲ್ಲ ಇಟ್ಟಿದ್ದೀವಿ ನಾವು. ಯಾವುದು ಅದು, ಇದಕ್ಕೆ ಹಾಕ್ತೇವಲ್ಲ ನಾವು ನೊಗ. ಹೌದು, ಆಮೇಲೆ ಕೆಲವೊಂದಷ್ಟು ಅಡಕತ್ತರಿಗಳು ಕೂಡ ಕಾಣ್ತಾ ಇದೆ ಇದರಲ್ಲಿ. ಅಡಕತ್ರಿ ನೋಡಿ, ಇಲ್ಲಿ ಈ ಅಡಕತ್ರಿಯಲ್ಲಿ ಒಂದು ಅಡಿಕೆ ಇಟ್ಟಾಗ ರಾಧಾ ಕೃಷ್ಣನ ಮುಖ ಟಚ್ ಆಗ್ತದೆ. ಆ ಅಡಿಕೆಯನ್ನು ತೆಗೆದಾಗ ರಾಧೆಯ ಕೈ ಅನ್ನುವಂಥದ್ದು ಕೃಷ್ಣನ ಮುಖದಲ್ಲಿರ್ತದೆ. ಅದೊಂದು ವಿಶೇಷ ವಿಶೇಷ. ಇದೆಲ್ಲ ಸುಣ್ಣದ ಡಬ್ಬಿಗಳು. ಹಾ, ಮೊದಲ ಕಾಲದಲ್ಲಿ ವಿಳ್ಳೆದೆಲ್ಲ ಹಾಕ್ಬೇಕಾದ್ರೆ ಸುಣ್ಣದ ಡಬ್ಬಿಗಳು ಅಂತ ಹೇಳ್ತೀವಿ ನಾವು. ಇದು ಹಳೆಯ ಒಂದು ದೇವರ ಪೂಜೆಗೆ ಇಡುವಂತ ಒಂದು ಮೋದಕ, ಗಣಪತಿಯ ಒಂದು ಮೋದಕ. ಹಳೆಯ ಕಾಲದಲ್ಲಿ ಕೂಡ ಈ ಪಂಚಿಂಗ್ ಮಿಷಿನ್ ಇತ್ತು ಅಂತ ನೀವು ಹೇಳ್ತಾ ಇದ್ರಿ. ಇವಾಗ ಹೇಗಂದ್ರೆ ಒಂದು ಫ್ಯಾಕ್ಟರಿ ಕಂಪನಿಗೂ ಹೋಗ್ಬೇಕಾದ್ರೆ ಡಿಜಿಟಲ್ ಯುಗ. ಈಗ ನೀವು ಹೋಗಿ ನಿತ್ರ ಸಾಕು, ಹೌದು ನಿತ್ರ ಸಾಕು, ಇಲ್ದಿದ್ರೆ ತಮ್ ಮಾಡಿದ್ ಸಾಕು ನಿಮ್ಗೆ ಒಳಗೆ ಎಂಟ್ರಿ. ಮೊದ್ಲೆಲ್ಲ ಹಾಗಿರ್ಲಿಲ್ಲ. ಇಲ್ಲೊಂದು ಗಡಿಯಾರ ಇಟ್ಟಿದೀವಿ, ಆ ಗಡಿಯಾರದಲ್ಲಿ ನೋಡ್ಲಿಕ್ಕೆ ಗಡಿಯಾರ, ಅದ್ರ ಕೆಳಗೆ ಒಂದು ಅದರದಾದ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದರಲ್ಲಿ ನಿಮ್ಮ ಒಂದು ಐಡಿ ಕಾರ್ಡ್ ಇರ್ತದೆ. ಈ ಐಡಿ ಕಾರ್ಡ್ ಅನ್ನು ಹಾಕಿ ಇದನ್ನ ಪ್ರೆಸ್ ಮಾಡಿದಾಗ ನಿಮ್ಮ ನೀವು ಎಷ್ಟು ಗಂಟೆಗೆ ಅಟೆಂಡೆನ್ಸ್, ಎಷ್ಟು ಗಂಟೆಗೆ ಇನ್ಕಮಿಂಗ್, ಎಷ್ಟು ಗಂಟೆಗೆ ಔಟ್ ಗೋಯಿಂಗ್, ಎರಡು ಅದರಲ್ಲಿ ಬರ್ತದೆ. ದೇವರ ಮಂಟಪವು ಕೂಡ ಆಕರ್ಷಣೀಯವಾಗಿ ಕಾಣ್ತಾ ಉಂಟು. ಹೌದು, ಅಂದ್ರೆ ದೇವರ ಮನೆಯಲ್ಲಿ ಯಾವಾಗ್ಲೂ ಹೇಗಂದ್ರೆ ಒಂದು ಮನೆಗೆ ಎಂಟ್ರಿ ಆಗುವಾಗ ಒಂದು ದೇವರು ತೋರಿದ ಕೂಡಲೇ ಅವ ಕೈ ಮುಗ್ದು ಒಳಗೆ ಬರ್ತಾ. ಹೌದು, ಎಲ್ಲ ಕಷ್ಟಗಳು ಕೂಡ ನೀವು. ಹೌದು ಹೌದು, ಕೈ ಮುಗ್ದು ಒಳಗೆ ಬರ್ತಾನೆ. ಆಗ್ಲಿಕ್ಕೆ ಹೋಗಿ ಅದನ್ನ ಬಾಗಿಲಿನಲ್ಲಿ ಅಷ್ಟಲಕ್ಷ್ಮಿ, ಆಚೆಚೆಗೆ ಗಜ, ಹಾಗೇನೆ ಗಣಪತಿ ಮೂರ್ತಿ, ಅದನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಒಂದಿಷ್ಟು ಓಲೆಗರಿ ಇರುವುದನ್ನು ಕೂಡ ಕಾಣ್ತೀವಿ. ಹೌದು, ಈ ತಾಳೆಗರಿ ಅನ್ನುವಂಥದ್ದು ನನಗೆ ಒಂದು ಇಬ್ರು ತಾಳೆಗರಿ ಕೊಟ್ಟರು, ಅದನ್ನ ನಾನು ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೇನೆ. ಆದ್ರೆ ಅದನ್ನ ನಾನು ಓದಿಸ್ಲಿಲ್ಲ, ಯಾಕಂದ್ರೆ ಅದು ಓದಿಸುವುದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ನಮ್ಮ ಪೂಜ್ಯ ಕಾವಂದ್ರು ಅದಕ್ಕಾಗಿ 4 ಜನರನ್ನು ಇಟ್ಕೊಂಡಿದ್ದಾರೆ. ಅವರು ಅದನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಾನಿಲ್ಲಿ ಯಾಕೆ ಇಟ್ಟಿದ್ದೇನೆಂದ್ರೆ, ಈ ತಾಳೆಗರಿ ಅಂದ್ರೆ ಏನು ಅಂತೇಳಿ ಮುಂದಿನ ಜನಾಂಗಕ್ಕೆ ಪರಿಚಯ ಮಾಡೋಕ್ಕೋಸ್ಕರ ಮಾತ್ರ ಅದನ್ನ ಅಧ್ಯಯನ ನಾನು ಮಾಡಲಿಲ್ಲ, ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಭಂಡಾರ್ಕರ್ ಅವರೇ, ಬೇರೆ ಬೇರೆ ವಸ್ತುಗಳನ್ನ ಇನ್ನಷ್ಟು ನೀವು ಸಂಗ್ರಹಿಸಿ ಮಾಡಿದ್ರಿ, ಬೇರೆ ಬೇರೆ ರೂಮ್ಗಳಲ್ಲಿ ಇದನ್ನು ಇರುವುದನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಅನ್ನು ಕೂಡ ಬಹಳ ಆಕರ್ಷಣೀಯವಾಗಿ ನೀವು ಮಾಡಿರುವುದನ್ನ ಕಾಣ್ತಾ ಇದ್ದೀವಿ, ಇದರ ಬಗ್ಗೆ ಹೇಳಿ. ಏನಂತ ಹೇಳಿದ್ರೆ ಒಂದು ಡ್ರೆಸ್ಸಿಂಗ್ ಕೋಣೆಗೆ ಅದರದ್ದೇ ಆದ ಒಂದು ವ್ಯವಸ್ಥೆ ಬರಬೇಕು ಅನ್ನುವ ದೃಷ್ಟಿಯಲ್ಲಿ ಅಲ್ಲಿ ನೋಡಿ, ಅಲ್ಲಿ ಮೇಲೆ ತೋರ್ತದಲ್ಲ, ಅದು ದರ್ಪಣ ಸುಂದರಿ ಅಂತ ಹೇಳ್ತಾರೆ. ದರ್ಪಣ ಸುಂದರಿ ಅಂದ್ರೆ ನಮ್ಮ ಬೇಲೂರು ಹಳೆಬೀಡಿನಲ್ಲಿ ಒಂದು ಆಕೃತಿ, ಶಿಲಾಬಾಲಿಕೆ ಅಂತ ಹೇಳ್ತೀವಿ. ಅದು ಅದರ ಅರ್ಥ ಏನಂತ ಹೇಳಿದ್ರೆ, ಅದು ಕೆಳಗೆ ನೋಡಿದಾಗ ಹಳೆಯ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀವಿ, ಅದಕ್ಕೆ ಡ್ರೆಸ್ಸಿಂಗ್ ರೂಮ್ ಅಂತ ಒಂದು ಬರಲಿ, ಅದಕ್ಕಾದ ಒಂದು ವ್ಯವಸ್ಥೆ ಬರಲಿ ಅಂತ ಹೇಳಿ ನಾನು ಅದನ್ನ ಆ ರೀತಿಯಲ್ಲಿ ಅದನ್ನ ಜೋಡಿಸಿಕೊಂಡು ಅದನ್ನ ಮಾಡ್ಕೊಂಡಿದ್ದೀನಿ. ಸಿಂಹದ ಮುಖ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದು ಸಿಂಹದ ಮುಖ, ನಾನು ನನಗೆ ಯಾರು ಆ ವಿಷ್ಣುವನ್ನು ಯಾರು ಕೆತ್ತಿಕೊಟ್ರು, ಸದಾನಂದ ಗುಡಿಗಾರ ಅಂತೇಳಿ, ಅವರು ಅದನ್ನೊಂದು ಒಳ್ಳೆಯ ಒಂದು ಸಿಂಹದ ಮುಖವನ್ನು ನನಗೆ ಕೆತ್ತಿಕೊಟ್ರು, ಅದನ್ನು ನಾನು ಮನೆಯಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲಿ ಅಲಂಕಾರಿಕವಾಗಿ ಸಾಕಷ್ಟು ದೀಪಗಳಿರುವುದನ್ನು ಕೂಡ ಮನೆಯ ಅಡಿಗೆ ಕೋಣೆಯ ಒಂದು ಡೈನಿಂಗ್ ಟೇಬಲ್ ನ ಪಕ್ಕದಲ್ಲೇ ಇಟ್ಟಿದ್ದಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ನೋಡಿ, ಈ ದೀಪದಲ್ಲಿ ಬೇರೆ ಬೇರೆ ಆಕೃತಿಗಳ ದೀಪ ಇದ್ದಾವೆ. ಅದರಲ್ಲಿ ಸಣ್ಣದಿದೆ, ದೊಡ್ಡದಿದೆ, ಕೆಲವು ಲಾಕ್ ಸಿಸ್ಟಮ್ ದೀಪ ಇದೆ, ಕೆಲವು ತಿರುಗಣೆ ಸಿಸ್ಟಮ್ ದೀಪ ಇದೆ, ಕೆಲವುದಕ್ಕೆ ಮಧ್ಯದಲ್ಲಿ ಇದಿಲ್ಲ, ಖಾಲಿ ರೌಂಡ್ ಇದೆ. ಅದು ಏನಂತ ಹೇಳಿದ್ರೆ ತುಂಬಾ ಹಳೆಯ ದೀಪಗಳು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮದು ಒಂದು ಅಂಗಡಿ ಇದೆ, ನಾವು ಅಂಗಡಿಯಲ್ಲಿ ಕೆಲವು ಹಳೆಯ ವಸ್ತುಗಳನ್ನ, ಮೂಲತಃ ನೀವು ವ್ಯಾಪಾರಸ್ಥರು, ವ್ಯಾಪಾರಸ್ಥರು ಹಳೆಯ ವಸ್ತುಗಳನ್ನ ತಕೊಂಡು, ಹಿತ್ತಾಳಿ ತಾಮ್ರದ್ದು ತಕೊಂಡು ಹೊಸ ಹಿತ್ತಾಳಿ ತಾಮ್ರವನ್ನ ಕೊಡ್ತೇವೆ. ಕೆಲವರು ಏನ್ ಮಾಡ್ತಾರೆ, ಮನೆಯಲ್ಲಿ ಅವರಿಗೆ ಅದು ಹಳತಾಗಿ ಅದರದ್ದು ವ್ಯಾಲ್ಯೂ ಅವರಿಗೆ ಗೊತ್ತಿರುವುದಿಲ್ಲ, ಹಳೆದಾಗಿ ತಂದು ನಮ್ಮ ಅಂಗಡಿಗೆ ಹಾಕ್ತಾರೆ. ಒಂದೇ ಸಣ್ಣ ಭಿನ್ನವಾಗಿರ್ತದೆ, ಏನೋ ಒಂದು ಸಣ್ಣದ, ನಮ್ಗೆ ಇಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇರೋದಿಲ್ಲ. ದೇವರಿಗೆ ಪೂಜೆ ಮಾಡುವಾಗ ಹೇಗಂದ್ರೆ ಮನಸ್ಸಿನಲ್ಲಿ ಒಂದಿರ್ತದೆ, ಭಿನ್ನವಾದ್ದನ್ನ ಇಡಬಾರ್ದು ಅಂತ. ನಮ್ಗೆ ಚಂದಕ್ಕೆ ಇಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ಅದೇ ಅದರಿಂದಾಗಿ ನಾವು ಅದನ್ನೆಲ್ಲ ಜೋಡಿಸಿಟ್ಟಿದ್ದೇನೆ. ಈಗ ಏನ್ ನೋಡಿ, ಇಲ್ಲಿ ಮುಂದೆ ಹೋದಾಗ ಬಟ್ಲುಗಳಿದ್ದಾವೆ, ಕಂಚಿನ ಬಟ್ಲು. ಈ ಕಂಚಿನ ಬಟ್ಲು ಅನ್ನುವಂಥದ್ದು, ಇದರಲ್ಲಿ ಒಂದು 50-60 ಬಟ್ಲುಗಳಿದ್ದಾವೆ. ಅದರಲ್ಲಿ ಒಂದೊಂದು ಬಟ್ಲಿನ ತೂಕ 3 ಕೆಜಿ ಇದ್ದದ್ದು ಉಂಟು, ಇಷ್ಟು ದಪ್ಪ ಇದೆ ಅದು. ಮೊದಲಿನ ಕಾಲದಲ್ಲಿ ಕಂಚಿನ ಬಟ್ಲು ಅಂತ ಹೇಳಿದ್ರೆ ಅದು ಮೊದಲಿನ ಕಾಲದಲ್ಲಿ ಅದೊಂದು ವಿಶೇಷ, ಎಲ್ಲರ ಮನೆಯಲ್ಲಿ 4-8-10 ಕಂಚಿನ ಬಟ್ಲು ಇರ್ತಿತ್ತು. ಇವತ್ತು ಅದೆಲ್ಲ ಹೋಗಿ ಸ್ಟೀಲ್ ಯುಗ ಬಂದಿದೆ, ಫೈಬರ್ ಸ್ಟೀಲ್. ಹಾ, ಫೈಬರ್ ಸ್ಟೀಲ್. ಬಟ್ ನಾನು ಅದನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ಕವಳಿಗೆ. ಅದು ಕವಳಿಗೆ ಅಂದ್ರೆ, ನಾವು ಈಗ ಎಲ್ಲ ಸಾರ್ ಬಡಿಸ್ಲಿಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳು, ಆದ್ರೆ ಮೊದಲು ಇವತ್ತಿಗೂ ಕೆಲವು ಧರ್ಮಸ್ಥಳದಲ್ಲೆಲ್ಲ ಊಟ ಮಾಡುವಾಗ ಅನ್ನದ ಹಾಲ್ನಲ್ಲಿ ಅಂಥದ್ರಲ್ಲೇ ಸಾರ್ ತಕೊಂಡು ಬರ್ತಾರೆ. ಹೌದು, ಸಾರನ್ನು ಹಾಕಿ ಅದು ಹಿತ್ತಾಳಿದ್ದು ಅಷ್ಟೇ ಬಿಟ್ರೆ. ಮತ್ತೆ ಇಲ್ಲೊಂದು ಇದಿಟ್ಟಿದ್ದೀವಿ ಎಂತಂತ ಹೇಳಿದ್ರೆ, ಈ ಮೊದಲಿನ ಹೋಟೆಲ್ನಲ್ಲಿ ಚಹಾವನ್ನು ತಕೊಂಡು ಹೋಗ್ಲಿ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಇರ್ತಿತ್ತು. ಆ ಚಹಾ ಕೊಡುವಂತ ವ್ಯವಸ್ಥೆ ನಮ್ಮ ಕೆಟಲ್ ಅದು ನಮ್ಮ ಪ್ರಧಾನಮಂತ್ರಿ ಅವರು ಚಾಯ್ ಪೇ ಚರ್ಚಾ ಮಾಡುವಾಗ ಅದನ್ನ, ಅಂದ್ರೆ ಅದನ್ನ ಸೈಡ್ ನಲ್ಲಿ, ಯಾಕಂದ್ರೆ ಅವರು ಮೊದಲಿನದ್ದು ನೆನಪುಗಳಕ್ಕೋಸ್ಕರ ಚಾಯ್ ಪೇ ಚರ್ಚಾದಲ್ಲಿ ಅದನ್ನ ಇಟ್ಕೊಳ್ತಿದ್ರು. ಅದು ಇಂಥದ್ದೊಂದು ಹೀಗೆ, ಅದಕ್ಕೊಂದು ಕೊಂಡಿ ಬರ್ತದೆ, ಅದಕ್ಕೊಂದು ಹಿಡಿ ಬರ್ತದೆ, ಅದಕ್ಕೆ ಚಾ ಕೊಂಡಿ ಅಂತ ಹೇಳ್ತೀವಿ. ದೇವರಿಗೆ ಡ್ಯೂಟಿಗೆ, ಇವತ್ತು ದೇವರು ಡ್ಯೂಟಿಗೆ ತಗೊಂಡು ಹೋಗುವಾಗ ಅದಕ್ಕೊಂದು ಎಣ್ಣೆಯನ್ನು ಹಾಕುವಂಥದ್ದು. ಈಗ ಡ್ಯೂಟಿಗೆ ಅಂತ ತಗೊಂಡು ಹೋಗುವಾಗ, ದೇವರು ಇದಕ್ಕೆ ಹೋಗುವಾಗ ಅದಕ್ಕೆ ಎಣ್ಣೆ ಹಾಕ್ತಾ ಇರಬೇಕು. ಅದು ಎಣ್ಣೆ ಹಾಕುವಂತ ಒಂದು ಸಾಧನ, ಅದು ಅದರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಹಾಕುವಂಥದ್ದು. ಇದು ಒಂದು ವಾಶ್ ಬೇಸಿನ ಬೇಸಿನ ಮೇಲೆ ಇಟ್ಟ ಒಂದು ಕನ್ನಡಿ. ಆದ್ರೆ ಈ ಕನ್ನಡಿಯಲ್ಲಿ ವಿಶೇಷ ಏನಂದ್ರೆ, ಇದು ಒಂದು ರೀತಿಯ ಡ್ರೆಸ್ಸಿಂಗ್ ಟೇಬಲ್ ಟೈಪ್ ನಲ್ಲೇ ಇದೆ, ತುಂಬಾ ಹಳೇದು ಕನ್ನಡಿ. ಆಚೆಗೆರಡು ಇದು ಪುಟ್ಟ ವಸ್ತು, ನಿಮ್ಮ ಏನ್ ಹೇಳ್ತಾರೆ ಹೆಂಗಸರಿಗೆಲ್ಲ ಬೇಕಾದದ್ದು ಅದನ್ನೆಲ್ಲ ಇಡುವಂತದ್ದು ಒಂದು ವ್ಯವಸ್ಥೆ. ಹವ್ಯಾಸವಾಗಿ ಪ್ರಾಚ್ಯ ವಸ್ತು ಸಂಗ್ರಹ, ಈ ಕುರಿತು ಬಾರ್ಕೂರಿನ ಮಾರೂರು ವೆಂಕಟರಮಣ ಭಂಡಾರ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಸಂದರ್ಶನದ ಮೊದಲ ಭಾಗ. ಇದೇ ಸಂದರ್ಶನದ ಎರಡನೇ ಭಾಗವನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಕೇಳುವಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ